ಗಣಿಗಾರಿಕೆ ಕಂಡ ಮೊದಲ ಪ್ರದೇಶವಾಯಿತು. ಕೆಜಿಎಫ್ನಲ್ಲಿರುವ ಗಣಿಗಳು 2001ರಲ್ಲಿ ಮುಚ್ಚಲ್ಪಟ್ಟವು. 2013ರಲ್ಲಿ ಬಿಜೆಪಿಯ ವೈ ಸಂಪಂಗಿ ಶಾಸಕರಾಗಿ ಆಯ್ಕೆಯಾಗಿದ್ದರು. 2018ರಲ್ಲಿ ರೂಪಕಲಾ ಶಶಿಧರ್ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿದ್ದಾರೆ. ಈ ಬಾರಿಯ ಚುನಾವಣೆಗೆ ಬಿಜೆಪಿಯಿಂದ ಅಶ್ವಿನಿ ಸಂಪಂಗಿ, ಕಾಂಗ್ರೆಸ್ ಪಕ್ಷದಿಂದ ರೂಪಕಲಾ ಎಂ, ಜಾತ್ಯತೀತ ಜನತಾದಳ ಪಕ್ಷದಿಂದ ಡಾ ರಮೇಶ್ ಬಾಬು ಸೇರಿ 10 ಮಂದಿ ಸ್ಪರ್ಧಾ ಕಣದಲ್ಲಿದ್ದಾರೆ. ಪರಿಶಿಷ್ಟ ಜಾತಿಗೆ ಸೇರಿದ ಕೆಜಿಎಫ್ ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 197,242 ಮತದಾರರಿದ್ದು, ಆ ಪೈಕಿ 98,054 ಪುರುಷರು, 99,148 ಮಹಿಳೆಯರು, 40 ತೃತೀಯ ಲಿಂಗಿಗಳು, 3,788 ಯುವ ಮತದಾರರ ಸಂಖ್ಯೆ, 80 ವರ್ಷ ಮೇಲ್ಪಟ್ಟ 4,372 ಮಂದಿ ಹಾಗೂ 2,207 ವಿಶೇಷಚೇತನರಿದ್ದಾರೆ. ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮತಕ್ಷೇತ್ರ ದರ್ಶನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಜಂಟಿ ನಿರ್ದೇಶಕರಾದ ಟಿಬಿ ನಂಜುಂಡಸ್ವಾಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಪ್ರಸ್ತುತಿ. ಆಕಾಶವಾಣಿ ಭದ್ರಾವತಿ. ಕಿಸಾನ್ ವಾಣಿ ಕಾರ್ಯಕ್ರಮ ನಮ್ಮ ಹಳ್ಳಿಗೆ ಬರೋ. ಆ ಹಳ್ಳಿಗೆಲ್ಲ ಯಾರೋ ಬರ್ತಾರೆ. ನೀನು ಬಿಜೆಪಿ ಸರ್ಕಾರ ಬಂದ್ಮೇಲೆ ಯಾವ ಹಳ್ಳಿಗೂ ಹೋಗಿಲ್ಲ ಅನ್ಸುತ್ತೆ. ಹೌದಾ? ಅಂತದೇನ್ ಮಾಡಿದ್ದಾರೆ ಬಿಜೆಪಿ ಸರ್ಕಾರದವರು? ಈಗ ಮನೆ ಮನೆಗೆ ನೀರ್ ಕೊಟ್ಟಿದ್ದಾರೆ, ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದಾರೆ, ಟಾಯ್ಲೆಟ್ ಕಟ್ಸಿದ್ದಾರೆ, ಆಮೇಲೆ ರೋಡ್ ಮಾಡಿದ್ದಾರೆ, ಇಂಟರ್ನೆಟ್ ಇದೆ, ಸಿಟಿಲ್ ಸಿಗೋ ಎಲ್ಲಾ ಸೌಕರ್ಯಗಳು ಹಳ್ಳಿಯಲ್ಲಿ ಸಿಗ್ತಾ ಇದೆ. ಓ ಹೌದಾ? ಯಾವಾಗ ಬರ್ಲಿ? ನಾಳೆನೂ ಹೊರಡ್ತಾ ಇದ್ದೀನಿ, ನೀನು ಬಂದ್ಬಿಡು. ಡಬಲ್ ಇಂಜಿನ್ ಸರ್ಕಾರ ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಗೆ ಭರವಸೆ, ಬಿಜೆಪಿಗೆ ಮತ ನೀಡಿ. ರೈತರಿಗೆ ಹಾಗೂ ರೈತ ಮಹಿಳೆಯರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ಅಡಿಕೆ ಬೆಳೆಯಲ್ಲಿ ಸಸ್ಯಾಭಿವೃದ್ಧಿ, ಈ ಕುರಿತು ಕೆಳದಿ ಶಿವಪ್ಪನಾಯ್ಕ ತೋಟಗಾರಿಕಾ ಮಹಾ ವಿಶ್ವವಿದ್ಯಾಲಯದ ಅಡಿಕೆ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾ ನಾಗರಾಜಪ್ಪ ಅಡಿವೆಪ್ಪರ್ ಅವರೊಡನೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಾವು ಕೆಳದಿ ಶಿವಪ್ಪ ನಾಯಕ ತೋಟಗಾರಿಕಾ ವಿಶ್ವವಿದ್ಯಾಲಯ ಇದರ ಅಡಿಕೆ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ನಾಗರಾಜಪ್ಪ ಅಡವೆಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಇಂದು ನಮಗೆ ಅಡಿಕೆ ಬೆಳೆಯಲ್ಲಿ ಸಸ್ಯಾಭಿವೃದ್ಧಿ ಅಂದರೆ ನರ್ಸರಿ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್, ಇಂದಿನ ವಿಷಯದ ಬಗ್ಗೆ ಅಂದರೆ ಅಡಿಕೆ ಬೆಳೆಯಲ್ಲಿ ಸಸ್ಯಾಭಿವೃದ್ಧಿ ಅಂದರೆ ನರ್ಸರಿ ನಿರ್ವಹಣೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ನಮ್ಮ ಕೇಳುಗರಿಗೆ ಏನ್ ಹೇಳ್ತೀರಾ ಸರ್? ಸರ್ ನೋಡಿ, ಈಗ ಒಳ್ಳೆ ಹಂಗಾಮು, ಅಡಿಕೆ ಕೊಯ್ಲು ನಡೀತಾ ಇದೆ. ಅಡಿಕೆಯನ್ನ ನರ್ಸರಿ ಅಂದ್ರೆ ಸಸ್ಯವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಯಾವ ಸಮಯ ಸೂಕ್ತ, ಯಾವ ತರಹದ ಅಡಿಕೆಗಳನ್ನು ನಾವು ತಗೊಳ್ಬೇಕು ಅನ್ನೋದು ಬಹಳ ಮುಖ್ಯ. ಆಮೇಲೆ ಬಹುವಾರ್ಷಿಕ ಬೆಳೆಗಳಲ್ಲಿ ನರ್ಸರಿ ನಿರ್ವಹಣೆ ಬಹಳ ಮುಖ್ಯ ಸರ್. ಈಗ ನೋಡಿ, ಈಗ ಹಂಗಾಮಿನ ಬೆಳೆಗಳಿರ್ತ ಭತ್ತ, ರಾಗಿ, ಜೋಳ, ಗೋಧಿ, ಹೆಸರು, ಇವೆಲ್ಲ ಏನಂದ್ರೆ ಒಂದು ಹಂಗಾಮಿನ ಬೆಳೆ, ಟೊಮ್ಯಾಟೊ, ಹಸಿಮೆಣಸು, ಇವೆಲ್ಲ ಒಂದು ಹಂಗಾಮಿನ ಬೆಳೆಗಳು. ಒಂದು 4-5 ತಿಂಗಳು 6 ತಿಂಗಳಾದ್ಮೇಲೆ ರೈತ ಅದನ್ನ ಮರ್ತು ಬಿಡ್ತಾನೆ. ಇದು ಹಂಗಲ್ಲ, ಅಡಿಕೆ ಆಗ್ಲಿ, ತೆಂಗಾಗ್ಲಿ, ಒಂದ್ಸಲ ನೀವು ನಾಟಿ ಮಾಡಿದ್ರೆ 30 ವರ್ಷ, 40 ವರ್ಷ, 50 ವರ್ಷ, 50 ವರ್ಷವರೆಗೂ ಅದನ್ನ ಗಿಡಗಳು ಇರ್ತವೆ. ಹಾಗಾಗಿ ಉತ್ತಮವಾದಂತಹ ನಿರ್ವಹಣೆ ಮಾಡಿದಂತಹ ಸಸಿಗಳ ಬೆಳೆಸುವಿಕೆ ಬಹಳ ಮುಖ್ಯ ಇದರಲ್ಲಿ. ತಾವು ಹೇಳ್ದಂಗೆ ಅಡಿಕೆ ಬಹುವಾರ್ಷಿಕ ಬೆಳೆ ಅಂತ ಹೇಳಿದ್ರಿ ಸರ್, ಆ ಒಂದು ವಿಚಾರದಲ್ಲಿ ಈ ನರ್ಸರಿ ಮಹತ್ವ ಯಾವ ರೀತಿ ಇರುತ್ತೆ ಅಂತ ಹೇಳ್ತೀರಾ? ನೋಡಿ, ಬೆಳೆಯುವ ಸರಿಯನ್ನು ಮೊಳಕೆಯಲ್ಲಿ ಕಾಣುವಂತ ನಮ್ಮಲ್ಲಿ ಒಂದು ಗಾದೆ ಮಾತಿದೆ. ಸರಿಯಾದ ಸಮಯದಲ್ಲಿ ಸರಿಯಾದ ಬೀಜವನ್ನು ಆಯ್ಕೆ ಮಾಡಿಕೊಂಡು ಸರಿಯಾಗಿ ನಿರ್ವಹಣೆ ಮಾಡಿದ್ದಾದ್ರೆ ಉತ್ತಮವಾದಂತಹ ಫಸಲನ್ನು ತಗೊಳ್ಳಿಕ್ಕೆ ನಿಮಗೆ ಸಾಧ್ಯತೆ ಇದೆ. ನಾವು ಅಲ್ಲೇನಾದರೂ ತಪ್ಪುಗಳನ್ನು ಮಾಡಿದರೆ ಮುಂದೆ 30-40 ವರ್ಷ ನಾವು ಒಂದು ಪರಿಣಾಮವನ್ನು ಅನುಭವಿಸಬೇಕಾಗ್ತದೆ. ಹಾಗಾಗಿ ಜುನೈನ್ ಪ್ಲಾಂಟಿಂಗ್ ಮೆಟೀರಿಯಲ್ ಅಂದರೆ ಗುಣಮಟ್ಟದ ಸಸಿಗಳನ್ನು ಬೆಳೆಸುವುದು ಬಹುವಾರ್ಷಿಕ ಬೆಳೆಗಳಲ್ಲಿ ಬಹಳ ಮುಖ್ಯವಾಗಿದೆ. ಆಮೇಲೆ ಇತ್ತೀಚೆಗೆ ತಮಗೆಲ್ಲ ಗೊತ್ತಿದೆ, ಅಡಿಕೆ ಧಾರಣೆ ಜಾಸ್ತಿ ಆಗುತ್ತಿರೋದ್ರಿಂದ ಮತ್ತೆ ಒಳ್ಳೆ ಆದಾಯ ಕೊಡ್ತಿರೋದ್ರಿಂದ ಮತ್ತೆ ಸಾಮಾಜಿಕವಾಗಿ ಅಡಿಕೆ ಬೆಳೆಗಾರರಿಗೆ ಒಂದು ಒಳ್ಳೆ ಮಾನ್ಯತೆ ಇರೋದ್ರಿಂದ ಅನೇಕ ಜನ ಬೆಳೆಗಾರರು ನಾನು ಅಡಿಕೆನೆ ಹಾಕಬೇಕು ಅನ್ನುವ ಒಂದು ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಹಾಗಾಗಿ ಇವರೆಲ್ಲರಿಗೂ ಗುಣಮಟ್ಟದ ಅಡಿಕೆ ಸಸಿಗಳನ್ನು ಕೊಡೋದು ಬಹಳ ಮುಖ್ಯವಾದಂತ ಕರ್ತವ್ಯ. ಗುಣಮಟ್ಟದ ಅಡಿಕೆ ಸಸಿಗಳನ್ನು ಕೊಡಲಿಕ್ಕೆ ಅನೇಕ ವಿಧಾನಗಳಿದ್ದಾವೆ. ಯಾವುದೇ ಗಿಡದ ತಂದು ಎಲ್ಲೇ ತಂದು ನಾವು ಆಯ್ಕೆ ಮಾಡಿ ಕೊಡುವ ಹಾಗಿಲ್ಲ. ಆ ಪ್ರದೇಶಕ್ಕೆ ಸೂಕ್ತವಾದಂತಹ ತಳಿಗಳನ್ನು ಕೊಡಬೇಕಾಗ್ತದೆ. ಒಂದು ಒಳ್ಳೆಯ ಉದಾಹರಣೆ ಹೇಳಬೇಕಂದ್ರೆ ತೀರ್ಥಹಳ್ಳಿಯ ತಳಿಯನ್ನು ತಗೊಂಡೋಗಿ ಇವರು ದಾವಣಗೆರೆಯಲ್ಲಿ ಹಾಕ್ತೀನಿ ಅಥವಾ ತುಮಕೂರಲ್ಲಿ ಹಾಕ್ತೇನೆ ಅಂದ್ರೆ ಆಗುದಿಲ್ಲ. ಆ ಪ್ರದೇಶಕ್ಕೆ ಸೂಕ್ತವಾದಂತ ಏನು ತಳಿಗಳು ಅಲ್ಲಿನೇ ನಾವು ಬೆಳೆಯೋದು ಬಹಳ ಸೂಕ್ತ. ಈ ಸಿರ್ಸಿ ಉದಾಹರಣೆ ತಗೊಂಡು ಸಿರ್ಸಿ ತಳಿ ಇದೆ, ತೀರ್ಥಹಳ್ಳಿ ಉದಾಹರಣೆ ತಗೊಂಡು ತೀರ್ಥಹಳ್ಳಿ ತಳಿ ಇದೆ, ಸಾಗರ ಸಾಗರ ತಳಿ ಇದೆ, ಈ ಮೈದಾನ ಪ್ರದೇಶಕ್ಕೆ ಬಂದ್ರೆ ಮೈದಾನ ಸ್ಥಳೀಯ ತಳಿ ಇದೆ. ಹಾಗಾಗಿ ಮತ್ತೆ ಈ ಕೋಸ್ಟಲ್ ಬೆಲ್ಟ್ ಅಂದ್ರೆ ಕರಾವಳಿ ಪ್ರದೇಶಕ್ಕೆ ಹೋದ್ರೆ ಅಲ್ಲಿಯ ತಳಿಗಳು ಬೇರೆ ಇದಾವೆ, ಮಂಗಳ ಆಗಿರ್ಬೋದು ಸುಮಂಗಳ ಆಗಿರ್ಬೋದು. ಹಾಗಾಗಿ ಆ ಪ್ರದೇಶಕ್ಕೆ ಸೂಕ್ತವಾದಂತಹ ತಳಿಗಳನ್ನ ಕ್ರಮಬದ್ಧವಾಗಿ ಮಾಡಿದಂತ ನರ್ಸರಿಯಿಂದ ನಾವು ತಗೊಳ್ಬೇಕಾಗ್ತದೆ. ಗುಣಮಟ್ಟದ ಸಸಿ ಅಂತ ಹೇಳಿದ್ರಿ, ಬೇರೆ ಕಡೆ ಇದನ್ನ ಮತ್ತೊಂದ್ ಕಡೆಗೆ ಹಾಕಬಾರದು ಅಂತ, ಕಾರಣ ಏನು ಅಂತ ಹೇಳ್ತೀರಿ ಸರ್? ಅಂದ್ರೆ ಅದು ಆ ಪ್ರದೇಶಕ್ಕೆ ಹೊಂದ್ಕೊಂಡಿರ್ತದೆ, ಆ ಪ್ರದೇಶದ ವಾತಾವರಣ, ಅಲ್ಲಿಯ ಮಳೆ ತಾಪಮಾನ ಅವಕ್ಕೆಲ್ಲ ಹೊಂದ್ಕೊಂಡಿರ್ತದೆ. ನೀವು ಈ ತೀರ್ಥಹಳ್ಳಿನ ಹೆಚ್ಚು ಮಳೆ ಬೀಳುವಂತ ಪ್ರದೇಶ, ಆ ಪ್ರದೇಶಕ್ಕೆ ಅದು ಸೂಕ್ತವಾಗಿರ್ತದೆ. ಅದನ್ನ ನಾವು ತಗೊಂಡೋಗಿ ಬಯಲುಸೀಮೆಯಲ್ಲಿ ಹಾಕಿದಾಗ ಏನಾಗ್ತದೆ, ಅನೇಕ ರೈತ ಬಂದವರು ಅಡಿಕೆ ಅಂಡೊಡಕಾಗಿರ್ಬೋದು ಮತ್ತೆ ಚಂಡೆ ಹೋಗೋದಾಗಿರ್ಬೋದು, ಗಿಡದ ಇಳುವರಿ ಕಡಿಮೆ, ಅವೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾರೆ. ಹಾಗಾಗಿ ಆ ಪ್ರದೇಶಕ್ಕೆ ಸೂಕ್ತವಾದಂತಹ ತಳಿಗಳನ್ನೇ ನಾವು ಉಪಯೋಗ ಮಾಡೋದು ಸೂಕ್ತ. ಬೀಜದ ಆಯ್ಕೆ ಅಂತ ಹೇಳಿದ್ರೆ, ಬೀಜದ ಆಯ್ಕೆಯಲ್ಲಿ ತಾಯಿ ಮರ ಮುಖ್ಯವಾಗುತ್ತೆ ಸರ್, ಆ ಮರನ ಗುರುತಿಸೋದು ಯಾವ ರೀತಿ ಅಂತೀರಿ? ಬೀಜದ ಆಯ್ಕೆ ಮುಂದೆ ಅದಕ್ಕಿಂತ ಮೊದಲು ತಾಯಿ ಮರ. ಈಗ ನಮ್ ಒಂದು ಉದಾಹರಣೆ, ನಿಮ್ಗೆ 1,000 ಅಡಿಕೆ ಮರಗಳಿದಾವ, ಅದು ಒಂದು 20-25,000 ಮರಗಳಿದಾವ ಅಂದ್ರೆ ಯಾವ ಮರಗಳು ಅಧಿಕ ಇಳುವರಿ ಕೊಡ್ತವೆ, ಮತ್ತೆ ರೋಗ ಕೀಟದಿಂದ ಮುಕ್ತವಾಗಿರ್ತವೆ, ಮತ್ತೆ ಗಿಣ್ಣುಗಳು ಚಿಕ್ಕದಾಗಿರ್ತವೆ, 12-13 ಎಲ್ಲ ಇರ್ತದೆ, ಚೆನ್ನಾಗಿ ಬೆಳವಣಿಗೆ ಹೊಂದಿರುತ್ತೆ, ಅಂತ ಮರಗಳನ್ನು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಈಗ 1,000 ಮರ ಇದ್ರೆ ಒಂದು ನಿಮ್ಗೆ 50-100 ಮರಗಳು ನಾನು ಹೇಳಿದ ಎಲ್ಲಾ ಗುಣಲಕ್ಷಣಗಳನ್ನ ಹೊಂದಿರ್ಬೋದು. ಯಾಕಂದ್ರೆ ಎಲ್ಲಾ ಗುಣಲಕ್ಷಣಗಳು 1,000 ಮರದಲ್ಲಿ ಸಿಗೋದು ನಿಮ್ಗೆ ಕಷ್ಟ. ಯಾಕಂದ್ರೆ ಇಳುವರಿದ ಬಂದಾಗ ತಮ್ಗೆಲ್ಲ ಗೊತ್ತಿದೆ, ರೈತ ಬಾಂಧವರಿಗೆ 1 ವರ್ಷ ಹೆಚ್ಚು ಇಳುವರಿ ಬರ್ತದೆ, ಮುಂದಿನ ವರ್ಷ ಸ್ವಲ್ಪ ಇಳುವರಿ ಕಡಿಮೆ ಆಗ್ತದೆ, ಮತ್ತೆ ಮುಂದಿನ ವರ್ಷ ಮತ್ತೆ ಸಮ ಇಳುವರು. ಅದಕ್ಕೆ ನಾವು ಒಂದು 3-4 ಇಳುವರಿ ಅಂತ ಹೇಳ್ತೀವಿ. ಅವಾಗ ನಿಮ್ಗೊಂದು ಲೆಕ್ಕ ಸಿಗ್ತದೆ, ಓ ಈ ಗಿಡ ಅಧಿಕ ಇಳುವರಿಯನ್ನು ಕೊಡ್ತದೆ, ಗಿಣ್ಣುಗಳು ಚಿಕ್ಕದಾಗಿರ್ಬೇಕು, ರೋಗ ಮತ್ತು ಕೀಟಗಳು ಕಡಿಮೆ, ಅಂತ ಸಸಿಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಒಂದು ಗುರುತ್ ಮಾಡ್ಕೋಬೇಕು. ಅದಕ್ಕೊಂದು ಬಣ್ಣ ಹಚ್ಚೋದಾಗ್ಲಿ ಅಥವಾ ಒಂದು ದಾರ ಏನಾರು ಕಟ್ಟೋದು ಮಾಡಿಕೊಂಡು ಅಂತ ಮರಗಳಿಂದ, ತಾಯಿ ಮರಗಳಿಂದ ಗೋಟುಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು. ತಾಯಿ ಮರ ಗುರುತಿಸಿದ್ವಿ ಸರ್, ನಂತರ ಬೀಜದ ಆಯ್ಕೆ ಯಾವ ರೀತಿ ಬೀಜಗಳನ್ನು ಅದರಲ್ಲಿ ತಗೋಬೇಕು ಅಂತೀರಿ? ನೋಡಿ, ಈಗ ನೀವು ಪ್ರಥಮ ಹಂತದಲ್ಲಿ ತಾಯಿ ಮರ, ನಾನು ಹೇಳಿದೆ ವಯಸ್ಸು ಒಂದು 20-25-30 ವರ್ಷ ಒಳಗೆ ಇದ್ರೆ ಒಳ್ಳೇದು, ಅದಕ್ಕಿಂತ ಜಾಸ್ತಿನೂ ಬೇಡ, ಅದಕ್ಕೆ ಕಡಿಮೆನೂ ಬೇಡ. ಇನ್ನು ಬೀಜದ ಆಯ್ಕೆ ಯಾವ ತರ ಇರ್ಬೇಕು, ಬೀಜ ಚೆನ್ನಾಗಿ ಮಾಗಿರ್ಬೇಕು, ಹಣ್ಣಾಗಿರ್ಬೇಕು. ಒಂದು ಬೀಜ ಸರಾಸರಿ ತೂಕ ಒಂದು 30-35 ಗ್ರಾಮ್ಕಿಂತ ಜಾಸ್ತಿ ಇದ್ರೆ ಬಹಳ ಉತ್ತಮ. ಅಂದ್ರೆ ಈ ಕೆಜಿ ಲೆಕ್ಕದಲ್ಲಿ ಎಲ್ಲ ಕೊಡ್ತಿದ್ದಾರೆ ರೈತ ಬಾಂಧವರು, ಒಂದು 30-35 ಬಂದ್ರೆ ಬಹಳ ಉತ್ತಮ. ಅಂತವನ್ನ ನಾವು ಆಯ್ಕೆ ಮಾಡ್ಕೊಂಡು ಮತ್ತೆ ಚೆನ್ನಾಗಿ ಬೆಳವಣಿಗೆ ಆಗಿರ್ಬೇಕು, ಅರ್ಧಮರ್ಧ ಬೆಳವಣಿಗೆ ಆಗಿರುವಂತಹ ಗೋಟುಗಳನ್ನ ನೀವು ಆಯ್ಕೆ ಮಾಡಬಾರ್ದು. ನಂತರ ಬಗ್ಗೆ ಇವತ್ತಿನ ವಿಷಯ ನರ್ಸರಿ ನಿರ್ವಹಣೆ ಅಂತ ಹೇಳಿದ್ರೆ ಸರ್, ಆ ಒಂದು ನರ್ಸರಿಯಲ್ಲಿ ಸಸಿನ ಮಡಿ ನಿರ್ವಹಣೆಗಳನ್ನ ಯಾವ ರೀತಿ ಮಾಡಬೇಕು ಅಂತ? ಇದರಲ್ಲಿ 2-3 ವಿಧಾನಗಳನ್ನ ರೈತ ಬಾಂಧವರು ಅನುಸರಿಸ್ತಾರೆ. ಒಂದು ಮಡಿ ಪದ್ಧತಿಯಲ್ಲಿ ಹಾಕೊಳ್ತಾರೆ, ಇಲ್ಲ ಒಂದು ನೇರವಾಗಿ ಪಾಲಿಥಿನ್ ಚೀಲಗಳಲ್ಲಿ ಹಾಕೊಳ್ಳುವಂತ ಒಂದು ವ್ಯವಸ್ಥೆಯನ್ನು ಸಹಿತ ರೈತ ಬಾಂಧವರು ಇತ್ತೀಚೆಗೆ ಮಾಡ್ತಾ ಇದ್ದಾರೆ. ಸಸಿ ಮಡಿಗಳಲ್ಲಿ ಹಾಕೊಳ್ಳೋದ್ರೆ ಪ್ರಥಮ ಸಸಿ ಮಡಿ, ದ್ವಿತೀಯ ಸಸಿ ಮಡಿ ಅಂತ ಹೇಳ್ತೀವಿ. ಅಂದ್ರೆ ಒಂದು ಹೆಚ್ಚು ಕಡಿಮೆ ಒಂದು 25-30 ಸೆಂಟಿಮೀಟರ್ ಆಳ ಇರುವಂತ ಒಂದು ಕಾಲುವೆಗಳನ್ನು ಮಾಡ್ಕೊಳ್ತಾರೆ. 1 ಮೀಟರ್ ಅಗಲ ಇರುವಂತಹ ಕಾಲುವೆಗಳನ್ನ ಉದ್ದ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಂಡು ಅದರಲ್ಲಿ 3 ಭಾಗ ಮಣ್ಣು, 1 ಭಾಗ ಮರಳು, 1 ಭಾಗ ಗೊಬ್ಬರ ಚೆನ್ನಾಗಿ ಮಿಶ್ರಣ ಮಾಡಿ ಆ ಮಡಿಗಳಿಗೆ ತುಂಬಿ ಈ ಗೋಟುಗಳನ್ನು ನಾಟಿ ಮಾಡ್ತಾ ಹೋಗ್ತಾರೆ. ಅದು ಒಂದು ಒಂದು 40-45 ದಿನ ಆದಮೇಲೆ ಮೊಳಕೆ ಎಲ್ಲ ಚೆನ್ನಾಗಿ ಬರ್ತದೆ. ಆಮೇಲೆ ಇನ್ನೂ ಒಂದಂದ್ರೆ ತೀರ ಬೇಗನೆ ಮೊಳಕೆ ಬಂದಿದ್ದು ತೀರ ಲೇಟಾಗಿ ಮೊಳಕೆ ಬಂದಿದ್ದು ನೀವು ಸೂಕ್ತ ಅಲ್ಲ ಅಂತ ಅವನ್ನ ತೆಗೆದು ಬಿಡಬೇಕು. ಇಂಥವು ಸ್ವಲ್ಪ ಬರ್ತವೆ ಅವನ್ನ ತೆಗೆದು ಬಿಡಬೇಕು. ಹೀಗೆ ತದನಂತರದಲ್ಲಿ ಒಂದೆರಡೆಲೆ ಆದ ನಂತರ ಅದನ್ನ ದ್ವಿತೀಯ ಸಸ್ಯ ಮಡಿಗೆ ನಾವು ಸ್ಥಳಾಂತರವನ್ನು ಮಾಡಬೇಕು. ಇದು ಒಂದು ಪದ್ಧತಿ. ಆದ್ರೆ ಇಲ್ಲಿ ಏನಾಗ್ತದೆ, ಹಾಗೆ ಒಂದನೇ ಸಸ್ಯ ಮಡಿಯಿಂದ ಎರಡನೇ ಸಸ್ಯ ಮಡಿಗೆ ಹಾಕುವಾಗ ಸ್ವಲ್ಪ ಬೇರುಗಳಿಗೆ ತೊಂದರೆ ಆಗೋದು, ಗಿಡಗಳಲ್ಲಿ ಈ ಕಡೆ ಹಾಕಿದಾಗ ಸ್ವಲ್ಪ ಸಾಯೋದು, ಅಂತ ಪರಿಸ್ಥಿತಿ ಇರ್ತದೆ. ಅದಕ್ಕೆ ಇದನ್ನ ನಾವು ಹೋಗ್ಲಾಡಿಸ್ಬೇಕಂದ್ರೆ ಇತ್ತೀಚೆಗೆ ಏನ್ ಮಾಡ್ತಿದ್ರೆ ನೇರವಾಗಿ ಪಾಲಿಥಿನ್ ಬ್ಯಾಗ್ಗಳಲ್ಲಿ ಹೆಚ್ಚು ಕಡಿಮೆ ಒಂದು 25 cm 15 cm ಅಳತೆಯ ಪಾಲಿಥಿನ್ ಚೀಲಗಳನ್ನು ತಗೊಂಡು ಅದಕ್ಕೆ ಒಂದು 3-4 ರಂಧ್ರಗಳನ್ನ ಕೆಳಭಾಗದಲ್ಲಿ ಮಾಡಿ, ಅಂದ್ರೆ ಹೆಚ್ಚು ನೀರಿದ್ರೆ ಹೊರಗಡೆ ಹೋಗ್ಲಿಕ್ಕೆ, ಆ ಪಾಲಿಥಿನ್ ಬ್ಯಾಗ್ನಲ್ಲಿ ಈಗ ತಾನೇ ನಾನು ಹೇಳಿದ ಹಾಗೆ 3 ಪ್ರಮಾಣ ಮಣ್ಣು, 1 ಪ್ರಮಾಣ ಗೊಬ್ಬರ, 1 ಪ್ರಮಾಣ ಮರಳಿರುವಂತಹದ್ದನ್ನ ಚೆನ್ನಾಗಿ ಮಿಶ್ರ ಮಾಡಿ ಅದನ್ನ ತುಂಬಿ ಈ ಗೋಟುಗಳನ್ನು ನೇರವಾಗಿ ನಾಟಿ ಮಾಡೋದ್ರಿಂದನೂ ಒಳ್ಳೆಯ ಗುಣಮಟ್ಟದ ಸಸಿಗಳನ್ನು ತಗೊಳ್ಬಹುದು. ಈ ಪಾಲಿಥಿನ್ ಚೀಲದಲ್ಲಿ ಹಾಕಿದಾಗ ಏನು ನಮಗೆ ಅನುಕೂಲತೆ ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಗಿಡ ಸಾಯ್ತದ. ಈಗೊಂದು 10,000 ಗಿಡ ಹಾಕಿದ್ರೆ ನಿಮಗೊಂದು 9,500 ಮಟ ಸಿಗ್ತವೆ, ಅಂದ್ರೆ ಹೆಚ್ಚು ಕಡಿಮೆ 95% ನಿಮಗೆ ಒಳ್ಳೆ ಜರ್ಮಿನೇಷನ್ ಬಂದಂಗಾಯ್ತು. ಅಲ್ಲದೆ ಯಾವ್ದಾದ್ರು ಒಂದು ಗಿಡಕ್ಕೆ ಏನಾದ್ರೂ ಒಂದ್ ಸ್ವಲ್ಪ ರೋಗ ಅಥವಾ ಒಂದು ಏನಾದ್ರು ಕೀಟದ ಬಾಧೆ ಆದ ತಕ್ಷಣ ಅದನ್ನ ಎತ್ತಿ ತಕೊಂಡ್ಬಿಡ್ಬಹುದು, ಹೊರಗಡೆ ಇಟ್ಟು ಅದಕ್ಕೆ ಆರೈಕೆಯನ್ನು ಮಾಡಬಹುದು. ಮತ್ತೆ ಅಲ್ಲಿ ಏನಾದ್ರೂ ನೀರಿನ ಅಸ್ತವ್ಯಸ್ತ ಆದ್ರೆ ತಕ್ಷಣವೇ ನಿಮಗೆ ಗುರುತಿಸಲಿಕ್ಕೆ ಸಾಧ್ಯತೆ. ಹಾಗಾಗಿ ನೀವು ಈ ಒಂದು ಪದ್ಧತಿಯನ್ನ ನಾವು ಇತ್ತೀಚೆಗೆ ಹೆಚ್ಚು ಪ್ರಚಾರ ಮಾಡ್ತೇವೆ. ಮತ್ತೆ ಬಹಳಷ್ಟು ಜನ ರೈತ ಬಾಂಧವರಾಗ್ಲಿ, ಈ ನರ್ಸರಿ ಉದ್ಯಮವನ್ನು ಮಾಡೋರಾಗ್ಲಿ, ಇದೇ ಒಂದು ಪದ್ಧತಿಯನ್ನ ಅನುಸರಿಸ್ತಾ ಇದ್ದಾರೆ. ಆದ್ರೆ ಅಲ್ಲಿ ಒಂದೆರಡು ಮುನ್ನೆಚ್ಚರಿಕೆ ಕ್ರಮ ತಗೊಳ್ಬೇಕು. ಏನಪ್ಪಾ ಅಂದ್ರೆ ಈಗ ಪಾಲಿಥಿನ್ ಬ್ಯಾಗ್ನಲ್ಲಿ ಎಲ್ಲ ಸರಿಯಾಗಿ ತುಂಬಿದ್ರಿ, ಅದಕ್ಕೆ ರಂಧ್ರಗಳನ್ನ ಕೆಳಗಡೆ ಮಾಡಿದ್ರಿ, ಈ ಕಾಯಿಗಳನ್ನ ಗೋಟುಗಳನ್ನ ಹಾಕಿದ್ರಿ, ಅಲ್ಪ ಸ್ವಲ್ಪ ನೆರಳಿರುವಂತ ಪ್ರದೇಶದಲ್ಲಿ ಜೋಡಣೆ ಮಾಡಿ ಇಟ್ಟಿದ್ದೀರಿ, ಪ್ರತಿನಿತ್ಯ ನೀರನ್ನ ಹಾಕ್ತಾ ಇರ್ತೀರಿ, ಒಂದು 3-4 ತಿಂಗಳಾದ್ಮೇಲೆ ಸ್ವಲ್ಪ ಅದನ್ನ ಮತ್ತೆ ನೀವು ಗ್ರೇಡಿಂಗ್ ಬೈಫರ್ಕೇಶನ್ ಮಾಡ್ಕೋತ ಹೋಗ್ಬೇಕು. ಅಂದ್ರೆ ಚೆನ್ನಾಗಿ ಬೆಳೆದಿರೋದ್ ಭಾಗ ಒಂದ್ ಕಡೆ, ಮಧ್ಯಮ ಬೆಳೆದಿರೋದ್ ಒಂದ್ ಕಡೆ, ತೀರ ಸಣ್ಣದ ಒಂದ್ ಕಡೆ, ಈ ತರನ ಗ್ರೇಡಿಂಗ್ ವಿಂಗಡಣೆಯನ್ನ ಮಾಡ್ಬೇಕಾಗ್ತದೆ. ಮತ್ತೆ ನೀವು ಅಲ್ಲೇ ಬಿಟ್ರೆ ಇನ್ನೂ ಒಂದು ಸಮಸ್ಯೆ ಏನಪ್ಪಾ ಅಂದ್ರೆ ನೆರಳ ಒತ್ತೊತ್ತಾಗಿ ಕಾಂಡ ಸರಿಯಾಗಿ ಬೆಳೆದೇ ಇರಬಹುದು, ಅಥವಾ ಬೇರುಗಳು ಅಲ್ಲೇ ಇರೋದ್ರಿಂದ ಕೆಳಗು ಬೇರು ಹೋಗುವಂತ ಸನ್ನಿವೇಶನೂ ಇರಬಹುದು. ಆ ದೃಷ್ಟಿಯಿಂದ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಅಲ್ಲೇನೆ ಸ್ಥಾನ ಪಲ್ಲಟ ಮಾಡ್ತಾ ಇರೋದ್ರಿಂದನೂ ಸಹಿತ ನಿಮ್ಗೆ ಮತ್ತೆ ಸ್ಥಾನ ಪಲ್ಲಟ ಮಾಡೋದು ಇನ್ನೊಂದಂದ್ರೆ ನೀವು ಪ್ರತಿಯೊಂದು ಸಸಿನ ಗಮನಿಸ್ತೀರಿ, ಏನಾಗಿದೆ ಏನಿಲ್ಲ, ಅದು ಬೆಳವಣಿಗೆ ಸರಿ ಬಂದಿದೆಯಲ್ಲೋ ಅಥವಾ ಜರ್ಮಿನೇಷನ್ ಆಗಿದೆಯೋ ಇಲ್ಲೋ ಅಂತ ನೀವು ನೋಡ್ಲಿಕ್ಕೆ ಅನುಕೂಲ ಆಗ್ತದೆ. ಸಸಿಗಳನ್ನ ಬಿಸಿಲಲ್ಲಿ ಇಟ್ಟು ಸಾಕಬೇಕು ಅಂತ ರೈತರು ಹೇಳ್ತಾರೆ, ನೀವು ನರ್ಸರಿಯಲ್ಲಿ ಸಾಕ್ತಕ್ಕಂಥದಕ್ಕೆ ಬಿಸಿಲು ಯಾವ ರೀತಿ ಅದಕ್ಕೆ ಬರುತ್ತೆ, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡೋದು? ನಾವು ಹೇಳೋದು ನರ್ಸರಿಗಳನ್ನ ಪಾರ್ಷಿಯಲ್ ಸೇಡ್ ಅಂತ, ಅಲ್ಪ ಪ್ರಮಾಣದ ಬಿಸಿಲು ಅಂತ ಹೇಳಿ, ಸಂಪೂರ್ಣ ಬಿಸಿಲು ಬೇಡ. ಯಾಕಂದ್ರೆ ಸಂಪೂರ್ಣ ಬಿಸಿಲು ಆದ್ರೆ ಅಡಿಕೆಗೆ ಅಷ್ಟು ಸೂಕ್ತ ಅಲ್ಲ. ಆ ಉದ್ದೇಶದಿಂದ ಅಲ್ಪ ಸ್ವಲ್ಪ ನೆರಳಿರುವಂತಹ ಪ್ರದೇಶಗಳಲ್ಲಿ, ಈಗ ನೆರಳು ಪರದೆ ಇರಬಹುದು, ಹಂತಲ್ಲಿ ನೀವು ಬೆಳೆಸಿದಾಗ ಚೆನ್ನಾಗಿ ಬರಲಿಕ್ಕೆ ಸಾಧ್ಯತೆ ಇರುತ್ತದೆ. ಸಂಪೂರ್ಣ ಬಿಸಿಲಲ್ಲಿ ಮಾಡಿದಾಗ ಸ್ವಲ್ಪ ಕಷ್ಟ ಆಗ್ತದೆ, ದೊಡ್ಡದಾದ ನಂತರ ನೀವು ಮಾಡಬಹುದು. ಆದ್ರೆ ಚಿಕ್ಕ ಗಿಡಗಳಿದ್ದಾಗ ನೀವು ಅಲ್ಪ ಸ್ವಲ್ಪ ನೆರಳಿರುವಂತ ಪ್ರದೇಶಗಳು, ಇನ್ನು ಕೆಲವು ರೈತರು ಬಂದರು ಏನ್ ಮಾಡ್ತಾರೆ, ಅದಕ್ಕಾಗಿ ಹೆಚ್ಚು ವ್ಯಯವನ್ನು ಮಾಡೋದಿಲ್ಲ, ಅಡಿಕೆ ಸಾಲಗಳ ಮಧ್ಯದಲ್ಲಿ ಏನು ನೆರಳಿರ್ತದಲ್ಲ ಅಲ್ಲಿ ಮಾಡ್ತಾರೆ. ಅಲ್ಲಿ ಏನಾಗ್ತದೆ, ಒಂದ್ ಸಮಸ್ಯೆ ಗರಿಗಳು ಬೀಳುವಂತ ಸಮಸ್ಯೆ ಇರ್ತದೆ, ಅವ್ರೇನ್ ಮಾಡ್ತಾರೆ ಒಂದ್ ಸ್ವಲ್ಪ ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಳ್ತಾರೆ, ಒಂದ್ ಕಟ್ಟಿಗೆಯಿಂದ ಅಥವಾ ಬಿದಿರಿನಿಂದ ಒಂದ್ ವ್ಯವಸ್ಥೆಯನ್ನು ಮಾಡ್ಕೊಂಡು ಗರಿಗಳು ಅದ್ರ ಮೇಲೆ ನೇರವಾಗಿ ಬೀಳದಂಗೇನು ಮಾಡ್ತಾರೆ, ಅದನ್ನು ಮಾಡಬಹುದು. ರೈತರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಪ್ಯಾಕೆಟ್ ಅಲ್ಲಿ ಇರತಕ್ಕಂತ ಗಿಡಗಳಿಗಿಂತ ಭೂಮಿಯಲ್ಲೇ ಸಾಕಿ ಬೆಳೆದಂತವು ಬಾರಿ ಚೆನ್ನಾಗಿ ಬೆಳೀತವೆ ಅಂತ ಹೇಳ್ತೀರಾ, ಆ ಪ್ರಕಾರವಾಗಿ ಮಾತಾಡಿದ್ರೆ ತಾವೇನ್ ಹೇಳ್ತೀರಾ ಸರ್? ಗೆಪ್ಪೆ ಸಸಿಗಳು ಏನಾಗ್ತದೆ, ಈ ತೆಗೆಯುವಾಗ ರೂಟ್ಸ್ಗೆ ಸ್ವಲ್ಪ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಕಾರಣಗಳಿಂದ ನಾವು ಮೊದಲೆಲ್ಲ ಅದೇ ಪದ್ಧತಿ ಮಾಡ್ತಿದ್ರು. ಏನಾಗ್ತಿದೆ ಅಂದ್ರೆ ನೀರು ನಿರ್ವಹಣೆ ಆಗಿರ್ಬೋದು, ಬೇರುಗಳ ತೊಂದರೆ ಆಗಿರ್ಬೋದು, ಅವೆಲ್ಲ ಸಮಸ್ಯೆಗಳು ಆಗ್ಬಾರ್ದಂತ ನಾವು ಈ ತರನಾಗಿ ಹೇಳೋದು. ಅದನ್ನ ಕರೆಕ್ಟ್ ಆಗಿ ಮಾಡ್ತೀವಿ ಏನು ವಿಧಾನ ಅಂತಂದ್ರೆ ಸಮಸ್ಯೆ ಇಲ್ಲ, ಮಾಡ್ಕೊಳ್ಬಹುದು. ಪಾಲಿಥಿನ್ ಚೀಲಗಳಲ್ಲಿ ಸಸಿನ ಹಾಕೋದು ಅಂತ ಹೇಳಿದ್ರೆ ಸರ್, ಯಾವ್ಯಾವ ಮಟ್ಟದಲ್ಲಿ ಅಂದ್ರೆ ಎಷ್ಟೆಷ್ಟು ಕೆಜಿ ಇದರಲ್ಲಿ ಇದನ್ನ ಸಾಕಬೇಕು ಅಂತ ಹೇಳ್ತೀವಿ? ಈಗ ತಾನೇ ತಮ್ಮ ಗಮನಕ್ಕೆ ತಂದೆ, ಅದರದ್ದು ಅಳತೆ 25 cm 15 cm ಅಂತ ಹೇಳಿದೆ, ಉದ್ದ ಆಗಲ್ಲ. ಅಷ್ಟಿರುವಂತಹ ಸಸಿಗಳ ಆ ಪಾಲಿಥಿನ್ ಚೀಲಗಳಾದ್ರೆ ಸಾಕಾಗ್ತದೆ, ಹೆಚ್ಚು ಕಡಿಮೆ ಅದು 1 kg ಮೇಲೆ 1.5 kg ಅಷ್ಟು ಮಣ್ಣನ್ನ ಈ ಮಿಶ್ರಣವನ್ನ ಹಿಡಿತದೆ, ಅದು ಸಾಕಾಗ್ತದೆ. ಸಾಮಾನ್ಯವಾಗಿ ನರ್ಸರಿಯಲ್ಲಿ ನಾವು ಇಡೋದು ಗಿಡಗಳನ್ನ 1 ವರ್ಷದಿಂದ 1.5 ವರ್ಷ, 12-18 ತಿಂಗಳು. ಆದ್ರೆ ಇತ್ತೀಚೆಗೆ ನಾನು ಗಮನಿಸಿರೋದು ರೈತ ಬಾಂಧವರಲ್ಲಿ 6 ತಿಂಗಳು ಸಸಿನ ತಗೊಂಡೋಗಿ ನಾಟಿ ಮಾಡ್ತದೆ. ದಯವಿಟ್ಟು ನೀವು ಅದನ್ನ ಮಾಡಬೇಡಿ. ಯಾಕಂದ್ರೆ ನಾಟಿ ಮಾಡ್ಲಿಕ್ಕೆ ಸಿದ್ಧ ಇದೆ ಸಸ್ಯ ಅಂದ್ರೆ ಅರ್ಥ ಏನು? ನಾಲ್ಕರಿಂದ ಐದು ಗರಿಗಳಿರಬೇಕು, ಕಾಂಡ ಚೆನ್ನಾಗಿ ಬೆಳವಣಿಗೆ ಆಗಿರ್ಬೇಕು, ಸದೃಢವಾಗಿರ್ಬೇಕು, ಎಲೆ ಹಸಿರಾಗಿರ್ಬೇಕು. ಅಂತ ಗಿಡ ತಗೊಂಡೋಗಿ ನಾಟಿ ಮಾಡಿದ್ರೆ ಒಳ್ಳೇದು, ಇಲ್ಲ ಅಂತಂದ್ರೆ ಅದು ಹೋಕು ಗುಣಿಗಳು ಅಂತ ಹೇಳ್ತೇವೆ, ಅಂದ್ರೆ ಗಿಡ ಸಾಯುವಂತ ಸಮಸ್ಯೆ ಜಾಸ್ತಿ ಇರ್ತದೆ. ಮತ್ತೊಂದು ಸಲ ಗಿಡ ತರುವುದು ಮತ್ತೆ ನಿಮಗೆ ಎರಡೆರಡು ಸಲ ಖರ್ಚಾಗುವಂತ ಪ್ರಮೇಯ ಇರುತ್ತೆ. ಮತ್ತೆ ನಾಟಿ ಮಾಡಿದಾಗ ಇನ್ನೊಂದು ಇದು ನರ್ಸರಿಗೆ ಸಂಬಂಧಪಟ್ಟದ್ದಲ್ಲ, ಮುಖ್ಯ ತಾಕನಲ್ಲಿ ಆದ್ರೂ ಒಂದು ಗಮನಿಸಬೇಕು ಏನಪ್ಪಾ ಅಂದ್ರೆ, ನಾಟಿ ಮಾಡಿದ ನಂತರ ಸ್ವಲ್ಪ ನೆರಳನ್ನು ಒದಗಿಸುವ ವ್ಯವಸ್ಥೆಯನ್ನ, ನೀರನ್ನು ಒದಗಿಸುವ ವ್ಯವಸ್ಥೆಯನ್ನ ಮಾಡಿಕೊಂಡಿರ್ಬೇಕು. ನೀರಿನ ಒದಗಿಸುವ ವ್ಯವಸ್ಥೆ ಅಂತ ಹೇಳಿದ್ರೆ ಸರ್, ಎಷ್ಟು ದಿನದ ಅಂತರದಲ್ಲಿ ನೀರನ್ನ ಅದಕ್ಕೆ ಕೊಡಬೇಕು? ನರ್ಸರಿಯಲ್ಲಿ ಏನಿದೆ ಅಂದ್ರೆ, ನೀವು ಅದನ್ನ ಈ ತನ್ನ ಸ್ವಲ್ಪ ಬೆರಳನ್ನಿಟ್ಟು ನೋಡಿದ್ರೆ ಗೊತ್ತಾಗ್ತದೆ ಹಸಿ ಇದೆಯೋ ಇಲ್ವೋ ಅಂತ. ನರ್ಸರಿಯಲ್ಲಿ ಏನಾಗ್ತದೆ, ಹೆಚ್ಚು ನೀರಿನ ಅವಶ್ಯಕತೆ ಬೀಳೋದು, ಯಾಕಂದ್ರೆ ನೀವು ಮೊದಲೇ ಒತ್ತೊತ್ತಾಗಿ ಸಸಿಗಳನ್ನ ಇಟ್ಟಿರ್ತೀರಿ, ಪಾಲಿಬ್ಯಾಗ್ಸ್ ಆಗಿರ್ಬೋದು, ಮಡಿಯನ್ನ. ಎರಡನೇದ್ದು ಅಲ್ಪ ಸ್ವಲ್ಪ ನೆರಳಿರ್ತದೆ, ಹಂಗಾಗಿ ಬಾಷ್ಪೀಕರಣ ಕ್ರಿಯೆ ಕಡಿಮೆ ಇರ್ತದೆ. ಹಾಗಾಗಿ ದಿನಕ್ಕೊಂದ್ಸಲ ಅಥವಾ ಎರಡು ದಿನಕ್ಕೊಂದ್ಸಲ ನೋಡಿಕೊಂಡು, ವಾತಾವರಣ ಈಗ ಬೇಸಿಗೆ ಹಂಗ ಬಂದಾಗ ಪ್ರತಿನಿತ್ಯ ಬೇಕಾಗ್ತದೆ. ಸ್ವಲ್ಪ ಬೇಸಿಗೆಯಲ್ಲಿ ಸ್ವಲ್ಪ ಈ ಸೈಕ್ಲೋನ್ ಇಫೆಕ್ಟ್ ಆದಾಗ ಮೋಡ ಮುಸುಕಿದ ವಾತಾವರಣ ಇದ್ರೆ ಎರಡು ದಿನಕ್ಕೊಂದ್ಸಲ ಹಾಕಿದ್ರೂ ಸಾಕಾಗ್ತದೆ. ಆದ್ರೆ ಆ ಪರಿಸ್ಥಿತಿಯನ್ನು ನೋಡಿಕೊಂಡು ಹವಾಗುಣಕ್ಕೆ ತಕ್ಕಂತೆ ನಾವು ನೀರನ್ನ ಒದಗಿಸಬೇಕಾಗ್ತದೆ. ನರ್ಸರಿ ಬಗ್ಗೆ ಮಾತಾಡ್ತಾ ಇದ್ದೀರ, ಈ ನರ್ಸರಿ ಅಳತೆ ಅಂದ್ರೆ ಇಷ್ಟೆಲ್ಲ ಮಾಡಬೇಕು ಅಂದ್ರೆ ಅದ್ರ ಒಂದು ವಿಸ್ತಾರ ಹೇಗಿರಬೇಕು, ಅದ್ರ ಒಂದು ನಿರ್ವಹಣೆ ಹೇಗಿರಬೇಕು, ಮತ್ತೆ ಈ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಯಾವುದೇ ರೀತಿಯಾದ ತೊಂದರೆಗಳು ಆಗದಂಗೆ ನಾವು ರೈತರಿಗೆ ಗಿಡಗಳನ್ನ ಕೊಡೋ ರೀತಿಯಲ್ಲಿ ಅದ್ರ ನಿರ್ವಹಣೆ ಬಗ್ಗೆ ಹೇಳಿ. ತಾವು ಹೇಳಿದ ಹಾಗೆ ನೋಡಿ, ನಾವು ಒಂದು ಅಧ್ಯಯನ ಮಾಡಿದ್ವಿ. ಈ 15 meter ಉದ್ದ 15 meter ಅಗಲ ಇರುವಂತ ಒಂದು ಕ್ಷೇತ್ರದಲ್ಲಿ ತಾವುಗಳು 10,000 ಅಡಿಕೆ ಚೀಲಗಳನ್ನು, ಗೋಟುಗಳನ್ನ ಈಗ ನಾನು ಹೇಳಿದ ಹಾಗೆ ಕೂಡಿಸಬಹುದು. ಒಂದು ಅಂದಾಜು ನಾವೆಲ್ಲ ಇದನ್ನ ಮಾಡಿ ಹೇಳ್ತಾ ಇದ್ದೇವೆ, 10,000 ಈ ಪ್ರದೇಶದಲ್ಲಿ ಕೊಡಿಸ್ಲಿಕ್ಕೆ ಸಾಧ್ಯತೆ ಇದೆ. ಅದೇ ತರನ ಇನ್ನು ಬೇರೆ ಬೇರೆ ಎಷ್ಟು ಬೇಕಾಗ್ತದೆ ಅಷ್ಟನ್ನ ಮಾಡ್ಕೊಳ್ಬಹುದು. ಇದು ಅಲ್ಲದೆ ಇದರಲ್ಲಿ ಇನ್ನೊಂದು ಬಹಳ ಮುಖ್ಯವಾದದ್ದು, ಸ್ವಲ್ಪ ಕೀಟ ರೋಗದ ಸಮಸ್ಯೆ ಕೆಲ ಪ್ರದೇಶಗಳಲ್ಲಿ ಕಾಣಿಸ್ಕೊಳ್ತದೆ. ಬಹಳ ಅಂದ್ರೆ ಎಲೆ ಚುಕ್ಕೆ ರೋಗ ಕಾಣಿಸ್ಕೊಳ್ಬಹುದು. ಅದೇನು ಬಹಳ ಈ ಇತ್ತೀಚೆಗೆ ಈ ಎಲೆ ಚುಕ್ಕೆ ರೋಗ ಆದಾಗ ನಾವು ಗಮನಿಸಿದೆವು, ವ್ಯಾಪಕವಾಗಿ ಆಗಿದೆ ನರ್ಸರಿಗಳಲ್ಲಿ. ಆವಾಗ ರೈತ ಬಾಂಧವರು ವಿಶೇಷವಾದಂತಹ ಕಾಳಜಿಯನ್ನು ವಹಿಸಬೇಕು, ಯಾಕಂದ್ರೆ ಎಲೆ ಚುಕ್ಕೆ ರೋಗ ಬಂದಾಗ ಅದಕ್ಕೆ ತಾಮ್ರದ ಆಕ್ಸಿಕ್ಲೋರೈಡ್ ಅಂತಿದೆ, ಅದಾದ್ರೆ 2 gram ಪ್ರತಿ ಲೀಟರ್ಗೆ ನರ್ಸರಿಗೆ, ಅಥವಾ ಕಾರ್ಬನ್ ಡೈಜಿನ್ ಪ್ಲಸ್ ಮ್ಯಾಂಕೋಜಬ್ ಕೂಡಿರುವಂತ ಸಂಯುಕ್ತ ಶಿಲೀಂಧ್ರ ನಾಶಕ ಆದ್ರೂ ಸಹಿತ 2 gram. ಇದರಲ್ಲಿ ಯಾವುದಾದ್ರೂ ಒಂದನ್ನ ಪ್ರತಿ ಲೀಟರ್ ನೀರಿಗೆ 2 gram ಹಾಕೊಂಡು ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಮತ್ತೆ ಬಹಳ ಎಲೆ ಚುಕ್ಕೆ ರೋಗ ಬಂದ್ರೆ ಅಂತ ಸಸಿಗಳನ್ನ ನಾವು ತೆಗೆದು ಆದಷ್ಟು ದೂರ ಇಡೋದ್ರಿಂದ ಸಹಿತ ಈ ರೋಗವನ್ನು ನೀವು ಹತೋಟಿ ತರಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಕೀಟಗಳಿಗೆ ಬಂದ್ರೆ, ಸ್ವಲ್ಪ ಬಿಸಿಲು ಜಾಸ್ತಿ ಆದಾಗ ರಸ ಇರೋ ಕೀಟಗಳು ಎಲೆಯ ಕೆಳಭಾಗದಲ್ಲಿ ಇರುವಂತಹ ಚಾನ್ಸಸ್ ಇರುತ್ತೆ. ಅಥವಾ ಸುಳಿ ತಿಗಣೆ ಕೆಲ ನರ್ಸರಿಗಳಲ್ಲಿ ನೀವು ಗಮನಿಸಿದೆ. ಅಂತವಿದ್ದಾಗ ನೀವು ಬೇವಿನ ಎಣ್ಣೆ ಅಂದ್ರೆ ನಿಮ್ಗೆ ಬಹಳಷ್ಟು ತೊಂದರೆ ಆಗಿರ್ಬೋದು, ಮತ್ತೆ ಸಾವಯವದಿಂದ ಕೂಡಿದಂತ ವಸ್ತುನು ಆಗ್ತದೆ, ಬೇವಿನ ಎಣ್ಣೆ ಸಿಗ್ತದೆ. ಇಲ್ಲಾಂದ್ರೆ ಅಜಡೈರೆಕ್ಟ್ ಅಂತ ಮಾರ್ಕೆಟ್ ನಲ್ಲಿ 10,000 PPM ಇದ್ರೆ ಅದು 2 ml ಸಾಕಾಗ್ತದೆ. ಅಂತವನ್ನ ನೀವು ಸಿಂಪರಣೆ ಮಾಡೋದ್ರಿಂದ ಈ ರೋಗ ಮತ್ತು ಕೀಟವನ್ನ ನಾವು ಹತೋಟಿ ತರಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಇನ್ನು ಕೆಲ ನರ್ಸರಿಗಳಲ್ಲಿ ನೋಡಿದ್ರೆ, ಸರಿಯಾಗಿ ಗಾಳಿ ಬೆಳಕು ಇದ್ರೆ ಈ ರೋಗ ಮತ್ತು ಕೀಟದ ಹತೋಟಿನೂ ಇರಲ್ಲ, ಮತ್ತೆ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇದ್ರೆ ಇವು ಯಾವ ಸಮಸ್ಯೆನೂ ಬರೋದಿಲ್ಲ. ಮೂಲತಃ ಇದು ಅಡಿಕೆ ನರ್ಸರಿಗಳಲ್ಲಿ ಸ್ವಲ್ಪ ಗಡಸು ಸಸ್ಯ ಅಷ್ಟೇನು ರೋಗ ಕೀಟದ ಬಾಧೆ ಇರೋದಿಲ್ಲ. ಆದ್ರೆ ನಿರ್ವಹಣೆ ಬೇಕು. ಗಡಸು ಸಸ್ಯ ಅಂದ ತಕ್ಷಣ ನೀವು ಸುಮ್ಮನೆ ಬಿಟ್ಟು ಬಿಡೋದು, ನಿರ್ವಹಣೆ ಬೇಕಾಗ್ತದೆ. ಕೆಲ ಸಮಯದಲ್ಲಿ ಸ್ವಲ್ಪ ಎಲೆಗಳು ಹಳದಿ ಆಗೋ ಚಾನ್ಸಸ್ ಇರ್ತದೆ, ಅವಾಗ ಮಣ್ಣಿನಲ್ಲಿ ಪೋಷಕಾಂಶ ಸರಿ ಇರಲಿಲ್ಲ. ಅವಾಗ ನೀವು ನೀರಿನಲ್ಲಿ ಕರಗುವಂತ ಗೊಬ್ಬರಗಳು 19 19 19 ಇದ್ರೆ ಅದನ್ನ ಕೇವಲ 2 gram, ಜಾಸ್ತಿ ಅಲ್ಲ, ಪ್ರತಿ ಲೀಟರ್ ನೀರಿಗೆ 2 gram ಹಾಕೊಂಡು ಒಂದು ಸಿಂಪರಣೆ ಯಾವಾಗ್ಲಾದ್ರೂ ಕೊಟ್ಟರೆ ಸಾಕಾಗ್ತದೆ. ಜೊತೆಗೆ ಈ ನರ್ಸರಿ ನಿರ್ವಹಣೆ ಹೇಳಿದ್ರಿ, ಕೀಟದ ಬಗ್ಗೆ ಎಲ್ಲ ಹೇಳಿದ್ರಿ, ಖರ್ಚಿನ ಬಗ್ಗೆ ಎಲ್ಲರೂ ಇದನ್ನ ಮಾಡಕ್ ಆಗಲ್ಲ, ಆ ಖರ್ಚಿನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಇದರಲ್ಲಿ ಒಂದು ರೈತ ಬಾಂಧವರಿಗೆ ಕಿವಿಮಾತನ್ನ ಹೇಳಲಿಕ್ಕೆ, ನರ್ಸರಿ ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ತಮ್ಮಲ್ಲಿ ಸೂಕ್ತವಾದಂತಹ ತಾಯಿ ಮರಗಳಿದಾವೆ, ನರ್ಸರಿ ನಿರ್ವಹಣೆಗೆ ಸೂಕ್ತ ವ್ಯವಸ್ಥೆ ಇದೆ ಅಂದ್ರೆ ದಯವಿಟ್ಟು ಮಾಡಿ. ಇಲ್ಲಾಂದ್ರೆ ಎಲ್ಲಿದೋ ಸಸಿಗ ಎಲ್ಲಿದೋ ಗೋಟುಗಳನ್ನ ತರೋದು, ಯಾವುದೇ ಸಮಯದಲ್ಲಿ ತರೋದು, ಯಾರೋ ಕೇಳಿದ್ರಂತ ಮಾಡಿಕೊಡೋದ್ರಿಂದ ಏನಾಗ್ತದೆ, ನಿಮಗೆ ಮುಂದಿನ ದಿನಮಾನಗಳಲ್ಲಿ ಕೆಟ್ಟ ಹೆಸರು ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ದಯವಿಟ್ಟು ರೈತ ಬಾಂಧವರು ಉತ್ತಮ ಗುಣಮಟ್ಟದ, ನಾನು ಏನ್ ಹೇಳಿದಂಗೆ ತಾಯಿ ಮರದ ಆಯ್ಕೆ ಇರ್ಬೋದು, ಗೋಟುಗಳ ಆಯ್ಕೆ ಇರ್ಬೋದು, ನರ್ಸರಿ ನಿರ್ವಹಣೆ ಇವನ್ನೆಲ್ಲ ಅನುಸರಿಸಿ ನೀಟಾಗಿ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ. ಆಯ್ತಾ? ಈಗ ನೀವು ಮಹೇಶ್ ಸರ್ ಕೇಳಿದ ಹಾಗೆ ಖರ್ಚು ವೆಚ್ಚ, ಅದು ಬಹಳ ಮುಖ್ಯ. ನೋಡಿ, ನರ್ಸರಿ ಉದ್ಯಮದಲ್ಲಿ ಲಾಭ ಜಾಸ್ತಿ, ಹಂಗಂತೇಳಿ ಎಲ್ಲರೂ ನರ್ಸರಿ ಮಾಡಬೇಕಂತಿಲ್ಲ. ಯಾಕಂದ್ರೆ ಎಲ್ಲ ಅವರಿಗೆ ಪೂರಕವಾದಂತಹ ವ್ಯವಸ್ಥೆಗಳು ಇರಬೇಕಾಗ, ನೀರು ಬೇಕು, ಜಾಗ ಬೇಕು, ಪಾರ್ಸೆಲ್ ಸೈಡ್ ಅಂದ್ರೆ ಸ್ವಲ್ಪ ಸ್ವಲ್ಪ ನೆರಳೆ ಪರದೆ ಇರಬೇಕು, ಮತ್ತೆ ಸಾಗಾಣಿಕೆಗೆ ವ್ಯವಸ್ಥೆ ಇರಬೇಕು, ಇವೆಲ್ಲ ನೋಡ್ಕೊಂಡ್ರೆ ಒಂದು ಉತ್ತಮವಾದಂತ ಉದ್ಯಮ ಇದು. ಇದನ್ನ ಸ್ವಲ್ಪ ವಯಸ್ಸಾದವರು ಮಾಡಬಹುದು, ಯಾಕಂದ್ರೆ ಹೆಚ್ಚು ಶ್ರಮ ಇಲ್ಲ. ಮತ್ತೆ ಬಿಡುವಿನ ವೇಳೆ ಸಿಕ್ಕಾಗ ಮಕ್ಕಳಿಗೊಂದು ವಿದ್ಯಾಭ್ಯಾಸನೂ ಆಗುತ್ತೆ. ಅಡಕೆ ಸಸಿಗಳು ಹೇಗೆ ಬೆಳೆಸಬಹುದು, ಮಣ್ಣಿನ ಮಿಶ್ರಣ ಹೇಗೆ ಮಾಡಬೇಕು, ಈಗ ಸ್ಕೂಲ್ ಕಾಲೇಜುಗಳಲ್ಲೆಲ್ಲ ಅವರಿಗೆ ಸಸ್ಯೋತ್ಪಾದನೆ ಬಗ್ಗೆನೂ ಸಾಕಷ್ಟು ಮಾಹಿತಿ ಕೊಡ್ತಾರೆ. ಅದನ್ನು ಅವರು ಪ್ರಾಯೋಗಿಕವಾಗಿ ತಮ್ಮ ಮನೆಗಳಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇರ್ತದೆ. ಅಲ್ಲದೆ ಈಗ ನಮ್ಮ ಮನೆಗೆ ನಮ್ದು ಒಂದು 500 ಗಿಡ ಬೇಕಂದ್ರೆ ನಾವು ಬೇರೆ ಕಡೆ ಹೋಗಿ ತರೋದಕ್ಕಿಂತ ನಮ್ಮ ತೋಟದಲ್ಲಿ ಆಯ್ಕೆ ಮಾಡ್ಕೊಂಡು ಮಾಡಬಹುದು. ಹಾಗಾಗಿ ನರ್ಸರಿ ಇದು ಲಾಭದಾಯಕ. ನಾವೊಂದು 10,000 ಗಿಡಕ್ಕೆ ಎಲ್ಲ ಲೆಕ್ಕಾಚಾರವನ್ನು ಮಾಡಿದೀವಿ. ನಾವು ಹಾಕಿದ 1 ರೂಪಾಯಿಗೆ ಹೆಚ್ಚು ಕಡಿಮೆ 2.5 ರಿಂದ 2.5 ರೂಪಾಯಿ ಲಾಭ ಆಗೋ ಚಾನ್ಸಸ್ ಜಾಸ್ತಿ 1 ವರ್ಷದಲ್ಲಿ. ಅಂದ್ರೆ ಯಾವ ಬ್ಯಾಂಕ್ನಲ್ಲಿ ನಿಮಗೆ 1 ರೂಪಾಯಿ ಇಟ್ಟರೆ 2 ರೂಪಾಯಿ 2.5 ರೂಪಾಯಿ ಯಾರು ಕೊಡೋದಿಲ್ಲ. ಆದ್ರೆ ಈ ನರ್ಸರಿ ಉದ್ಯಮ ಅಷ್ಟೊಂದು ನಿಮಗೆ ಲಾಭದಾಯಕವಾಗಿ ಆಗ್ತದೆ. ಆದ್ರೆ ಇವೆಲ್ಲ ಕ್ರಮಗಳನ್ನು ನೀವು ಚಾಚೂ ತಪ್ಪದೆ ಅನುಸರಿಸಿದ್ದಾದ್ರೆ ನಿಮ್ಮಿಂದ ನರ್ಸರಿಯಿಂದ ಅಥವಾ ರೈತರಿಂದ ಯಾರೋ ಸಸಿಗಳು ತಗೊಂಡು ಹೋದವರು ಬಹಳಷ್ಟು ನಿಮ್ಮನ್ನ ನೆನೆಸ್ತಾರೆ. ಬಹಳಷ್ಟು ಒಳ್ಳೆ ಸಸಿಗಳನ್ನ ಕೊಟ್ಟಿದ್ದಾರೆ, ಗಿಡ ಸದೃಢವಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ ಅಂತ. ಈಗ ನಾವು ಒಂದು 10,000 ಗಿಡದ ಒಂದು ಲೆಕ್ಕಾಚಾರವನ್ನು ಮಾಡಿದ್ವಿ. 10,000 ಗಿಡಕ್ಕೆ ಹೆಚ್ಚು ಕಡಿಮೆ ಒಂದು 90,000 ರೂಪಾಯಷ್ಟು ಖರ್ಚು ವೆಚ್ಚ ಬರ್ತದೆ. ಎಲ್ಲ ಆಳಿನ ಖರ್ಚು ಆಯ್ತು, ನೀರಿನ ಖರ್ಚು ಆಯ್ತು, ಬೀಜದ ಖರ್ಚು, ಮಣ್ಣು, ಗೊಬ್ಬರ, ಅದರ ನಿರ್ವಹಣೆ ಎಲ್ಲ, ಮತ್ತೆ ರೋಗ ಕೀಟಗಳನ್ನ ಎಲ್ಲವನ್ನು ತಗೊಂಡ್ರೆ ಒಂದು 90,000 ಹೆಚ್ಚು ಕಡಿಮೆ ಬರ್ತದೆ 10,000 ಸಸಿಗಳಿಗೆ. ನೀವು ಮಾರಾಟ 25 ರೂಪಾಯಿ ಕೊಂದಿಗೆ, ಕೆಲವರು ನಮ್ದು ವಿಶ್ವವಿದ್ಯಾಲಯದ 25 ರೂಪಾಯಿ ರೇಟ್ ಇದೆ, ಕೆಲವರು ಹೊರಗಡೆ ಎಲ್ಲ 30 ರೂಪಾಯಿ ಎಲ್ಲ ಮಾರ್ತಾರೆ. ಹಾಗಾಗಿ ಅವನ್ನ ನಾವು 25 ರೂಪಾಯಿದಂತೆ ತಗೊಂಡ್ರೆ ಹೆಚ್ಚು ಕಡಿಮೆ ಒಂದು 2-2.5 ಲಕ್ಷ ರೂಪಾಯಿ ನಿಮಗೆ ಬಂದ್ರು ಸಹಿತ ನಾನು ಹೇಳಿದ ಹಾಗೆ ನಿಮ್ಗೆ 1.5 ಲಕ್ಷ ರೂಪಾಯಿ ಅಷ್ಟು ಉಳಿತಾಯ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಒಳ್ಳೇದು ಸರ್. ತಾವು ಇದುವರೆಗೂ ಅಡಿಕೆ ಬೆಳೆಯಲ್ಲಿ ಸಸ್ಯ ಅಭಿವೃದ್ಧಿ ಅಂದ್ರೆ ನರ್ಸರಿ ನಿರ್ವಹಣೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಅಡಿಕೆ ಬೆಳೆಯಲ್ಲಿ ಸಸ್ಯ ಅಭಿವೃದ್ಧಿ ಈ ಕುರಿತು ಕೆಳದಿ ಶಿವಪ್ಪನಾಯ್ಕ ತೋಟಗಾರಿಕಾ ವಿಶ್ವವಿದ್ಯಾಲಯದ ಅಡಿಕೆ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾ ನಾಗರಾಜಪ್ಪ ಅಡಿವೆಪ್ಪರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಹೆಚ್.ಎಂ. ಮಹೇಶ್. ಏನೇ ಸಂಧ್ಯಾ, ಏನ್ ಸರ್ಪ್ರೈಸ್ ಪಾರ್ಟಿ, ಏನ್ ವಿಶೇಷ, ಜಾಬ್ ಸಿಕ್ತಾ ಹೇಗೆ? ಜಾಬ್ ಸಿಕ್ತಾ ಅಂತ ಕೇಳ್ತಿದ್ಯಲ್ಲೇ, ನಾನೇ ಇವಾಗ 15 ಜನಕ್ಕೆ ಜಾಬ್ ಕೊಡ್ತಾ ಇದ್ದೀನಿ. ರಿಯಲಿ? ಇದ್ ಹೇಗೆ ಸಾಧ್ಯ ಆಯ್ತು? BJP ಗವರ್ನಮೆಂಟ್ ಇದ್ರೆ ಎಲ್ಲಾನು ಸಾಧ್ಯ ಕಣೆ. ಏನ್ ಅನ್ಕೊಂಡಿದ್ಯಾ? ಅಮೇಸಿಂಗ್ ಕಣೆ, ಕಂಗ್ರಾಟ್ಸ್. ನಿಮ್ಮ ಸ್ಟಾರ್ಟ್ಅಪ್ ಗೆ ಕಿಕ್ ಸ್ಟಾರ್ಟ್ ಕೊಡೋ ಡಬಲ್ ಎಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. BJP ಭರವಸೆ, BJP ವೋಟ್ ಮಾಡಿ. ಹಾಯ್ ಮಾಮ್. ಓ ಬಾ ಮಗಳೇ, 3 ವರ್ಷ ಆದ್ಮೇಲೆ ಇಂಡಿಯಾಗ್ ಬಂದಿದ್ದೀನಿ. ಕರ್ನಾಟಕ ಎಷ್ಟೊಂದ್ ಬದಲಾಗಿದೆ, ಬೆಂಗಳೂರು ಏರ್ಪೋರ್ಟ್ ಎಷ್ಟು ಸಖತ್ ಆಗಿದೆ, ಮೆಟ್ರೋನು ಇಷ್ಟ್ ಫಾಸ್ಟ್ ಆಗಿ ರೆಡಿ ಆಗ್ಬಿಟ್ಟಿದೆ, ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಅಂತೂ ವಾವ್, ಅನ್ಬಿಲೀವಬಲ್. ಹೆಂಗ್ ಮಾಮ್ ಇದೆಲ್ಲ? ಇಷ್ಟೇ ಅಲ್ಲ, BJP ಸರ್ಕಾರ ಬಂದ್ಮೇಲೆ ತುಂಬಾನೇ ಬದಲಾವಣೆ ಆಗಿದೆ, ಇನ್ಮೇಲೆ ನಿನಗೆ ಗೊತ್ತಾಗುತ್ತೆ. ಅಮೇಸಿಂಗ್ ಮಾಮ್. ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. BJP ಭರವಸೆ, BJP ವೋಟ್ ಮಾಡಿ. ಏನಾಯ್ತು, ಎಲ್ಲಿಗೆ ಹೋಗ್ತಿದ್ಯಾ ಇಷ್ಟೊಂದ್ ಅರ್ಜೆಂಟ್ ಆಗಿ? ಅಮ್ಮಂಗೆ ತುಂಬಾ ಸೀರಿಯಸ್ ಅಂತೆ ಕಣೋ, ಅದಕ್ಕೂ ಮುಂಚೆ ನನ್ನ ಒಂದ್ಸರಿ ನೋಡ್ಬೇಕಂತೆ. ಟ್ರೈನ್ ಇರೋದು ರಾತ್ರಿ ತಾನೇ? ಟ್ಯಾಕ್ಸಿಯಲ್ಲಿ ಹೋದ್ರೆ 9-10 ಗಂಟೆ ಬೇಕು. ಇನ್ನು 2 ಅವರ್ಸ್ ಅಲ್ಲಿ ಫ್ಲೈಟ್ ಇದೆ. ನಿಮ್ಮೂರಿಗೆ ಫ್ಲೈಟ್? ಈಗ ನಮ್ಮೂರಿಗೊಂದೇ ಅಲ್ಲ, ರಾಜ್ಯದ ಹಲವಾರು ಜಿಲ್ಲೆಗಳಿಗೆ ಫ್ಲೈಟ್ ಕನೆಕ್ಟಿವಿಟಿ ಇದೆ. ಉಡಾನ್ ಯೋಜನೆಯ ವಿಮಾನ ನಿಲ್ದಾಣಗಳ ನಿರ್ಮಾಣ BJP ಸತತ ಪ್ರಯತ್ನವೇ ಕಾರಣ. ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. BJP ಭರವಸೆ, BJP ವೋಟ್ ಮಾಡಿ. ಈಗ ಕೇಳಿ ತರೀಕೆರೆ ತಾಲೂಕು ಸೊಲ್ಲಾಪುರದ ಸಿದ್ದರಾಮಮ್ಮ ಮತ್ತು ತಂಡದವರಿಂದ ಬಸವಣ್ಣರ ಪದಗಳು. ಪರೋಷದವ ಬಿಡಿಸ ಪರೋಷದವ ಬಿಡಿಸ ಚಂದದ